ಅವೆಲ್ಲ ಆದಾಗ ನಾವು ಸ್ವಲ್ಪ ಜಾಗರಾಗ್ತೀವಿ. ನಿಜ, ಫೇಲ್ ಆದಾಗ ಒಮ್ಮೆ ನಾವು ಏನೋ ಕಲೀಲಕ್ಕೆ ಸಿಗ್ತದ ಅಂತ ಹೇಳಿ ತಿಳ್ಕೊಂಡು ಮುಂದುವರಿಬೇಕಾಗ್ತದೆ. ಸರ್, ಸಾಕಷ್ಟು ಜನ ಇದು ಏನಪ್ಪ ಇದ್ರಾಗ ಲಾಸ್ ಅದ ಅಂತ ಬಿಟ್ವಿ ಹೋಗ್ಯಾರ. ಇವತ್ತು ಹೈನುಗಾರಿಕೆ ಮಾಡ್ರಿ, ಕುರಿ ಸಾಕಾಣಿಕೆ ಮಾಡ್ರಿ, ರೇಷ್ಮೆ ಇಲ್ಲಿಗೆ ಮಾಡ್ರಿ, ಸುರು ಏನೋ ನಿಮಗೆ ಹರ್ಡಲ್ಸ್ ಬರ್ತಾವ, ಲಾಸ್ ಆಗ್ತದ. ಒಂದೇ ವರ್ಷನಾಗ ರಾತ್ರೋರಾತ್ರಿ ನಾನು ಕೊಟ್ಟೆ ದಿವಸ ಹಾಕ್ತೀನಿ ಅಂತಂದ್ರೆ ಇದ್ರಾಗ ಸಾಧ್ಯನೇ ಇಲ್ಲ ಸರ್. ಅಗ್ರಿಕಲ್ಚರ್ ನಿಮ್ಮಲ್ಲಿ ಪೇಷನ್ಸ್ ಇದ್ರೆ ಮಾಡಬೇಕು, ಇದ್ರ ಇದಕ್ಕೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಿಜ, ಆರು ತಿಂಗಳದಾಗ ಒಂದೇ ವರ್ಷನಾಗ ಇದ್ರಾಗ ಪ್ರಾಫಿಟ್ ಆಗಿ ನಾನು ದೊಡ್ಡ ಮನುಷ್ಯ ಆಗ್ತೀನಿ ಅಂತಂದ್ರೆ ಇದ್ರಲ್ಲಿ ನೀವು ಬರ್ಲಿಕ್ಕೆ ಹೋಗ್ಬಾರ್ದು. ರೇಷ್ಮೆ ತಗೊಂಡಾಗ ನಿಮಗ ಸಾಕಷ್ಟು ಸವಾಲುಗಳು ಬಂದು ಅದನ್ನ ನೀವು ನಿರ್ವಹಣೆ ಹೆಂಗ್ ಮಾಡಿದ್ರಿ? ಮೊದಲು ಸ್ವಲ್ಪ ರೇಷ್ಮೆ ಮಾಡೋದ್ ಕಷ್ಟ ಇತ್ತು, ಈಗ ಸಾಕಷ್ಟು ಮಾಹಿತಿ ಸಿಗ್ತದೆ. ಡಿಪಾರ್ಟ್ಮೆಂಟ್ ಅವ್ರದ್ದು ಬಹಳ ಸಪೋರ್ಟ್ ಅದ. ಒಂದ್ ಸ್ವಲ್ಪ ಏನೋ ಮಾಹಿತಿ ಬೇಕಾಗಿತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ತಿದ್ದೆವು, ಅವ್ರಿಗೆ ಕರ್ಸ್ಕೋತಿದ್ದೆವು. ಡಿಪಾರ್ಟ್ಮೆಂಟ್ ಅವರು ತಮಗೆ ಬಹಳ ಸಹಕಾರ ನೀಡಿದ್ದಾರೆ. ವಿಜ್ಞಾನಿಗಳು ಕೂಡ ಬಂದಾರ. ಇವನ್ ನಮ್ ಡೆಪ್ಯೂಟಿ ಡೈರೆಕ್ಟರ್ ಅವರು, ನಮ್ ಅಗ್ರಿಕಲ್ಚರ್ ಎಡಿ ಅವರು, ಸರ್ ಬಂದು ಒಂದು ವಿಸಿಟ್ ಮಾಡ್ರಿ ಹಂಗೆ ಫೋನ್ ಮುಖಾಂತರ. ಇವತ್ತು ನಾಳೆ ವಿಡಿಯೋ ಕಾಲ್ಸ್ ಮಾಡಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಇದು ಮಾಡ್ತಾರ. ಈಗ ಬಹಳ ಟೆಕ್ನಾಲಜಿ ಆಗಿದೆ ಸರ್, ಬಹಳಷ್ಟು ಅನುಭವ ಇದ್ದಿದ್ದು ಅಗ್ರಿಕಲ್ಚರಿಸ್ಟ್ಗಳು ಅವ್ರ ಕಡೆ ನಾವು ಫೋನ್ ಮಾಡ್ಕೊಂಡು ಹಿಂಗೆ ಆಗ್ಲಿಕ್ಕತ್ತದ ನೋಡ್ರಿ ಅಂತ ತಿಳ್ಕೊಂಡು ಆಗ್ತಾವ. ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಒಂದು ಇಳ್ಡ್ ಕಡಿಮೆ ಬರ್ತದ, ಒಮ್ಮೊಮ್ಮೆ ಎಲ್ಲ ಆಗ್ತಾವ. ಬಟ್ ಎಲ್ಲಿ ತಪ್ಪಿವಿ ಸರಿ ಮಾಡ್ಕೊಂಡು ಹೋಗೋದು ಅದು ಇಂಪಾರ್ಟೆಂಟ್. ರೇಷ್ಮೆ ಬೆಳೆದ ನಂತರ ಮರಾಠಿಯಲ್ಲಿ ಮಾಡಿದ್ದು ನಾನು ರಾಮನಗರಕ್ಕೆ ಮಾರಾಟ ಮಾಡ್ತಾ ಇದ್ದೀನಿ. ನಮ್ಮ ಸುತ್ತಮುತ್ತಲಂತೂ ಮೊದಲ ಜೇವರಿಗೆ ಒಳಗಿತ್ತು, ಜೇವರಿಗಿನಲ್ಲಿ ಇತ್ತು, ಇಲ್ಲಿ ಉಮನಾಬಾದ್ ಆಗಿ ತೋತಾರ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳಿದೆವು ಸರ್, ಚೌಕಾಸಿ ಮಾಡಿದೆವು. ಬಟ್ ಅವ್ರು ಏನ್ ಮಾಡ್ಲಿಕ್ಕತ್ತಾರ, ರಾಮನಗರಕ್ಕೆ ಇಲ್ಲಿ ಸ್ವಲ್ಪ ಡಿಫರೆನ್ಸ್ ಇದ್ರೆ ರೈತರು ಕೊಡ್ಲಕ್ ತಯಾರಿದಾರೆ. ಬಟ್ ಅಲ್ಲಿನ್ಗೆ ಇಲ್ಲಿಗೆ ಬಹಳ ಡಿಫರೆನ್ಸ್, ಹಿಂಗಾಗಿ ಯಾರ ರೈತರು ಇಲ್ಲಿ ಕೊಡ್ತಾ ಇಲ್ಲ. ನೀವು ಯಾವ್ದು ರೇಷ್ಮೆ ಮಾಡ್ತಾ ಇದ್ರಿ? ಬಯೋಲ್ಟೈನ್ ಮಾಡ್ತಾ ಇದ್ರಿ ಸರ್? ರೇಟ್ ಹೆಂಗದ್ರಿ? ಚಲೋ ಅದ ರೇಟ್? 400 in 650, 670 ತನ ನನಗೆ ಸಿಕ್ಕದು. ನಾನು ಇಲ್ಲಿವರೆಗೆ ಒಂದು 6 ಬೆಳೆ ಮಾಡಿದೀನಿ. ಅಂದ್ರ ನಿಮಗ ಈ ಒಂದು ರೇಷ್ಮೆ ಮಾಡೋದ್ರಿಂದ ಬಹಳ ತೃಪ್ತಿಕರ ಅಂತ ಅನಿಸ್ತಾ ಇದೆ? ತೃಪ್ತಿಕರ ಅದ ಸರ್. ಇನ್ನ ರೀಸೆಂಟ್ಲಿ 6-7 ಬೆಳೆನೆ ತೆಗ್ದೀನಿ. ಇನ್ನು ನನ್ನ ಗಾರ್ಡನ್ ಮೇಂಟೈನ್ ಆಗ್ಬೇಕು. ಯಾವುದೇ ನಿಮ್ಗೊಂದು ಇದು ಸಕ್ಸಸ್ ಆಗ್ಬೇಕಂದ್ರೆ ಮಿನಿಮಮ್ 2-3 ಇಯರ್ಸ್ ಬೇಕಾಗ್ತದೆ. ಇವನ್ ನೀವು ಹೈನುಗಾರಿಕೆ ತಗೋರಿ, ಕುರಿ ಸಾಕಾಣಿಕೆ ತಗೋರಿ, ರೇಷ್ಮೆ ಇದಕ್ಕಿನ್ನ ಒಮ್ಮೆ ಹಚ್ಚಿದ್ರೆ ನಮ್ಗೆ 15-20 ವರ್ಷ ನಡೀತದೆ. ಆದ್ರೂ ಕೂಡ ಈಗ ಏನಾಗ್ತದೆ, ಕೆಲವೊಮ್ಮೆ ಕ್ಲೈಮೇಟ್ ಅಂದ್ರೆ ವಾತಾವರಣದ ಮೇಲೆ ಕೂಡ ನಮ್ಮ ಕೃಷಿ ಬಹಳಷ್ಟು ಅವಲಂಬಿತ ಆಗಿರುವಂತದ್ದು. ವಾತಾವರಣದೊಳಗೆ ಏರುಪೇರುಗಳಾದ್ರೆ ನಮಗದು ಸಮಸ್ಯೆ ಆಗ್ತದೆ. ಸರ್, ಈಗ ನಾವು ವರ್ಷಕ್ಕೆ 6 ಇಲ್ಲ 7 ಬೆಳೆ ತಗೋತೀವಿ, ಅದರಲ್ಲಿ ಒಂದೆರಡು ಬೆಳೆ ಹೆಚ್ಚು ಕಡಿಮೆ ಆಗ್ತದೆ, ಅದ್ರ ತಯಾರಿ ಇರಬೇಕಾಗ್ತದೆ. ಎಷ್ಟು ಕ್ಷೇತ್ರದೊಳಗೆ ರೇಷ್ಮೆ? ನಾನು 6 ಎಕರೆ ಮಾಡಿದ್ದೀನಿ. 6 ಎಕರೆ ಮಾಡಿದ್ರೆ 300 ಮೊಟ್ಟೆ ಮೈಯಷ್ಟು ನಾನು ಆರ್ಸಿಸಿ ಸೆಟ್ ಮಾಡಿದ್ದೀನಿ. ಇಲಾಖೆಯಲ್ಲಿ ಕೂಡ ಒಂದು 4 ಲಕ್ಷ ರೂಪಾಯಿ ಸಬ್ಸಿಡಿ ಸಿಕ್ಕಿದೆ ಶೆಡ್ ಮಾಡ್ಲಕ್ಕೆ. ಪಕ್ಕ ಆರ್ಸಿಸಿ ಶೆಡ್ ಮಾಡಿದ್ದೀನಿ. ಅದಕ್ಕೆ ನೋಡ್ಕೊಳ್ಳೋದಕ್ಕೆ ಕೌಶಲ್ಯಪೂರ್ಣ ಎಕ್ಸ್ಪರ್ಟ್ಸ್ ಬೇಕಾಗ್ತಾರ, ಅಂತವ್ರು ನಿಮ್ಮಲ್ಲಿ ಇದ್ದಾರೆ ಯಾರಾದರೂ? ಈಗ ಎಲ್ಲ ಸರ್ ಮಾಡ್ಕೋತ ಹೋದಂಗೆ ತಿಳುವಳಿಕೆ ಟ್ರೈನಿಂಗ್ ಬರ್ತದೆ ಹೇಳದಲ್ಲ. ಈಗ ನಾನು ಎಲ್ಲದಕ್ಕ ಬೇರೆ ಬೇರೆ ಮನುಷ್ಯರು ಇಟ್ಟಿದ್ದೀನಿ. ರೇಷ್ಮೆಗೆ ಒಂದಿಬ್ಬರು ಜನ ಬೇರೆ ಕೆಲಸ ಹಚ್ಚಲ್ಲ ಅವರಿಗೆ. ಏನು ಹೆಚ್ಚು ಕಡಿಮೆ ಆದ್ರೆ ಇಮಿಡಿಯೇಟ್ ನಾವು ಡಿಪಾರ್ಟ್ಮೆಂಟ್ ದವರದ್ದು ಸಲಹೆ ತೋತೀವಿ, ಅವ್ರಿಗೆ ಮಾಹಿತಿ ಕೇಳ್ತೀವಿ, ಇಲ್ಲ ಅವ್ರಿಗೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗ್ತೀವಿ. ಅಡ್ಡಿಲ್ಲ. ಈಗ ಸುಧಾಕರ್ ಪಾಟೀಲ್ ರೇ, ಈಗೇನು ನಮ್ಮ ಭಾಗದ ರೈತರಿದ್ದಾರೆ, ಹೂವಿನ ಕೃಷಿ ಅಂತ ಬಂದಾಗ ಸಾಮಾನ್ಯವಾಗಿ ಏನು ಬೆಳೀತಾ ಇದ್ದಾವ ಆ ಹೂಗಳನ್ನ ಅವರು ಬೆಳೆಯುವುದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ತಾವು ಆರ್ಕಿಡ್ಗಳನ್ನ ಬೆಳಿಬೇಕು ಅಂತ ಹೇಳಿ ಮನಸ್ಸು ಮಾಡಿ ಆ ಕೃಷಿ ಒಳಗೆ ತೊಡಗಿದ್ದೀರಿ. ಆರ್ಕಿಡ್ ಬೆಳಿಬೇಕು ಮತ್ತೆ ಅದಕ್ಕೆ ಡಿಮ್ಯಾಂಡ್ ಅದ, ಅದನ್ನ ನಾವು ಮಾರಾಟ ಮಾಡಬಹುದು ಅನ್ನುವಂತ ಒಂದು ವಿಚಾರ ಹೆಂಗ್ ಬಂತು ಅಂತ? ಸರ್, ನಾನು ಪುಣೆ ಅಗ್ರಿಕಲ್ಚರ್ ಎಕ್ಸಿಬಿಷನ್ ಹೋಗಿದೆ, ಅಲ್ಲಿ ಹಾರ್ಟಿಕಲ್ಚರ್ ಸ್ಟಾಲ್ ಇತ್ತು, ಆರ್ಕಿಡ್ ಫ್ಲವರ್ಸ್ ಅಂತ. ನನಗೆ ಆರ್ಕಿಡ್ ಬಗ್ಗೆ ಏನು ಮಾಹಿತಿ ಇದ್ದಿಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಲಿಂದ ಪಾಲಿ ಹೌಸ್ಗೆ ಸ್ವಲ್ಪ ಸಬ್ಸಿಡಿ ಸಿದ್ದು. ಅವಾಗ ನಾನು 1 ಎಕರ್ ಪಾಲಿ ಹೌಸ್ ನನಗೆ ವರ್ಕ್ ಆರ್ಡರ್ ಸಿಕ್ಕಿತ್ತು. ಆಕ್ಚುಲಿ ನಾನು ವರ್ಕ್ ಆರ್ಡರ್ ತಗೊಂಡಿದ್ದು ಕ್ಯಾಪ್ಸಿಕಮ್ ಅಂತ. ಕ್ಯಾಪ್ಸಿಕಮ್ ಹಾಕ್ಬೇಕಂತ ವರ್ಕ್ ಆರ್ಡರ್ ತಗೊಂಡು ಅಲ್ಲಿ ಹೋಗಿದ್ಮೇಲೆ ಬೇರೆ ಏನಾರ ಮಾಡಬೇಕು, ಯಾಕಂದ್ರೆ ಅವಾಗ ಸುಮಾರು 100 ಪಾಲಿ ಹೌಸಸ್ ಆಗಿದ್ದು ಸರ್. ಎಲ್ಲರೂ ಕ್ಯಾಪ್ಸಿಕಮ್ ಮಾಡ್ತಾ ಇದಾರಪ್ಪ, ಮೋಸ್ಟ್ಲಿ ಇದು ಮಾರ್ಕೆಟ್ ತೊಂದರೆ ಆಗಬಹುದು ನಾಳೆ ಅಂತ ಹೇಳಿ ನನ್ನ ತಲೆಯಲ್ಲಿ ಏನ್ ಬಂತು, ಬೇರೆದ ಏನಾರು ಹೊಸದೇ ಮಾಡಾಮಿ ಅಂತ ಹೇಳಿ ಸುಮಾರು ಒಂದ್ 7-8 ಪಾಲಿ ಹೌಸಸ್ ನಾನು ವಿಸಿಟ್ ಮಾಡಿದ್ ಸರ್. ಗೋವಾಕ್ ಹೋಗಿದ್ದ, ಅಲ್ಲಿ ಆರ್ಕಿಡ್ ಇತ್ತು. ಸಾಂಗ್ಲಿಗೆ ಹೋಗಿದ್ದ, ಅಲ್ಲಿ ಆರ್ಕಿಡ್ ಮಾಡಿದ್ರು. ಮತ್ತೆ ಇದಕ್ಕೆ ಲೈಫ್ ಓಮ್ ಹಚ್ಚಿದ್ರೆ ನಿಮಗೆ 10-12 ವರ್ಷ ಬೆಳೀತದ. ವರ್ಷ ವರ್ಷ ತೆಗಿ ಹಾಕು. ಬಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಇತ್ತು. ಅವೆಲ್ಲ ನೋಡ್ಕೊಂಡು ಬಂದ್ ನಾನು ಪೂನಾಕ್ ನೋಡದ, ಸಾಂಗ್ಲಿಗೆ ನೋಡದ, ನೋಡ್ಕೊಂಡ್ ಬಂದು ನಮ್ದು ಡೆಪ್ಯೂಟಿ ಡೈರೆಕ್ಟರ್ ಅವ್ರ ಜೊತೆ ಚರ್ಚೆ ಮಾಡಿ ಸರ್ ನಾನು ಆರ್ಕಿಡ್ ಹಾಕ್ಬೇಕಲ್ಲ. ಇಲ್ರಿ, ನಮ್ ಕ್ಲೈಮೇಟ್ ಅದು ಆಗಲ್ಲ ಸರ್, ನಾನು ಮಾಡಬೇಕಂತ ಹೇಳಿ ನಾನು ಮತ್ತೊಮ್ಮೆ ಸಾಂಗ್ಲಿಗೆ ಹೋದ. ನಮ್ ಕ್ಲೈಮೇಟ ಮತ್ತೆ ಸಾಂಗ್ಲಿ ಕ್ಲೈಮೇಟ್ ಹೆಚ್ಚು ಕಡಿಮೆ ಸೇಮ್ ಇದೆ ಸರ್, ಅಲ್ಲಿ ಬೆಳೀತಾರ, ನಾವ್ಯಾಗ ಬೆಳಿಬಾರ್ದು ಅಂತ ಹೇಳಿ ಹಡಪ್ಸರ್ನಲ್ಲಿ ನಾವು ಯಾರು ಪ್ಲಾಂಟೇಶನ್ಸ್ ನಮ್ಗೆ ಸಪ್ಲೈ ಮಾಡಿದ್ರು ಆ ಟೀಮಿಗೆ ಕರ್ಕೊಂಡು ಬಂದು ಅವ್ರು ನೋಡ್ರಿ ಸರ್, ನಾವು ನಿಮಗೆ ಅಶ್ಯೂರ್ ಕೊಡ್ತೀವಿ ನೀವು ಮಾಡಬಹುದು, ಸ್ವಲ್ಪ ನಿಮಗೆ ಅಡಿಷನಲ್ ನೆಟ್ಸ್ ಅವು ಯೂಸ್ ಮಾಡಬೇಕಾಗ್ತದ ಅಂತ ಹೇಳಿ ಅವ್ರ ಪ್ರಕಾರ ನಾನು ಶೆಡ್ ಮಾಡಿಕೊಂಡು ಆರ್ಕಿಡ್ ಬೆಳೆದಿದ್ದೀನಿ ಸರ್. ಬಟ್ ಅದಕ್ಕೆ ಸಾಕಷ್ಟು ಡಿಮ್ಯಾಂಡ್ ಅದ. ಎಲ್ಲಿ ಎಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ ನೀವು? ಹೈದರಾಬಾದ್. ಇಲ್ಲಿಂದ ಸೀದಾ ಹೈದರಾಬಾದ್ ಪುಣೆಗೆ ಹೋಗ್ತದ? ಅದನ್ನ ನೀವು ಜಾಸ್ತಿ ಹೈದರಾಬಾದ್ ಲೋಕಲ್ ನಮ್ಗೆ ಹೈದರಾಬಾದ್ ಮಾರ್ಕೆಟ್ ಸನಿ ಆಗ್ತದ. ಅದನ್ನ ತಾವು ಮೊದಲೇ ಕಂಡುಕೊಂಡಿದ್ರಿ ಎಲ್ಲಿ ಮಾರಾಟ ಆಗ್ತದ ಅಂತೇಳಿ? ಹಾ ಸರ್. ಇದನ್ನ ಯೋಜನೆ ಮಾಡುವ ಸಮಯದೊಳಗೆ ತಾವೆಲ್ಲ ಸಾಕಷ್ಟು ವರ್ಕ್ ಆರ್ಡರ್ ತಗೊಂಡು ನನ್ನ ಪೋಲಿಯೋಸ್ ಕಂಪ್ಲೀಟ್ ಮಾಡಿ ನಾನು 6 ತಿಂಗಳು 7 ತಿಂಗಳು ಹಂಗೆ ಇಟ್ಟಿದ್ದೀನಿ ಸರ್. ಬೇರೆ ಏನಾರು ಹೊಸದ್ ಮಾಡ್ಬೇಕಾಗ್ತದೆ. ಅವಾಗ ಒಂದ್ 8 ಆರ್ಕಿಡ್ ಫಾರ್ಮ್ಗಳು ವಿಸಿಟ್ ಮಾಡಿ ಮಾರ್ಕೆಟ್ ವಿಸಿಟ್ ಮಾಡಿ ಅದಕ್ಕೆ ನಮ್ಮಲ್ಲಿ 70-80% ಆರ್ಕಿಡ್ ಹೊರಗಿನ ದೇಶದಿಂದ ಬರ್ತದೆ ಸರ್ ನಮ್ಮಲ್ಲಿ ಪ್ರೊಡಕ್ಷನ್. ಹಿಂಗಾಗಿ ಸಾಕಷ್ಟು ಡಿಮ್ಯಾಂಡ್ ಅದ ಮತ್ತೆ ಅದಕ್ಕೆ ಸೆಲ್ಫ್ ಲೈಫ್ ನ ಹೆಚ್ಚಿಗದ 15-20 ಡೇಸ್ ತನಕ ಅಂದ್ರೆ ಸಾಮಾನ್ಯ ಏನು ಕಂಡೀಷನ್ಸ್ ಅದಾವ ಅದ್ರೊಳಗೆ ಆರಾಮ ಏನು ತೊಂದರೆ ಆಗಂಗಿಲ್ಲ. ನೀವು ಮಾರಾಟ ಮಾಡೋದಿತ್ತಪ್ಪ ಅಂದ್ರೆ ಎಷ್ಟು ಜಲ್ದಿ ಮಾರಾಟ ಮಾಡ್ತೀರಿ ಮಾರ್ಕೆಟ್? ಅದಕ್ಕೆ ನನಗೆ ಮನ್ಸಿನ ಮೇಲೆ ಅದ ಸರ್ ಅದಕ್ಕೆ ಸೆಲ್ಫ್ ಲೈಫ್ ಹೆಚ್ಚಿಗದ ಮಾರ್ಕೆಟ್ ರೇಟ್ ಎದರಿಂದ ಕಸ್ಟಮರ್ ಕೇಳತ್ತಾನ ಅವಾಗ ಕಟ್ ಮಾಡಿ ಕಳಿಸ್ತೀನಿ. ನೀವು ಒಂದೊಂದು ತಿಂಗಳ ತನ ಪ್ಲಾಂಟ್ಸ್ ಮೇಲೆ ಫ್ಲವರ್ಸ್ ಇರ್ಬೋದು ನೀವು ಕಟ್ ಮಾಡ್ಲಾರ್ದೆ ಅದಕ್ಕೇನು ತೊಂದರೆ ಆಗಲ್ಲ. ಬೇರೆ ಫ್ಲವರ್ಸ್ ಹೆಂಗದ ಇವತ್ತಿಲ್ಲ ನಾಳೆ 2-3 ದಿನ ಕಟ್ ಮಾಡಿ ಮಾರ್ಕೆಟ್ ಕಳಿಸ್ಬೇಕು. ಇದಕ್ಕೆ ಹಂಗಿಲ್ಲ. ಈಗ ಅವರು ಡಿಮ್ಯಾಂಡ್ ಬಂದ ಕೂಡಲೇ ನೀವು ಕಳಿಸುವಂತ ವ್ಯವಸ್ಥೆ ಮಾಡಿ? ಡಿಮ್ಯಾಂಡ್ ಏನಿಲ್ಲ ಸರ್, ನಮ್ಮ ಅನುಕೂಲ ಪ್ರಕಾರ ನಮಗ್ ನೀಡಿತ್ತು ಮಾರ್ಕೆಟ್ ನಾಗ ಒಳ್ಳೆ ರೇಟ್ ಸಿಕ್ತು ಅನಸ್ಲತ್ತು ಅಂದ್ರೆ ಕೊಟ್ಟು. ಯಾವಾಗಿಂದ ನೀವು ಮಾಡ್ತಾ ಇರಂತಿದ್ದು? ಇದು ಆಲ್ಮೋಸ್ಟ್ 7 ವರ್ಷ ಆಯ್ತು ಸರ್. 7 ವರ್ಷ 7 ವರ್ಷ ಮುಗಿದು. ಯಾವ ಸಮಯದೊಳಗೆ ಡಿಮ್ಯಾಂಡ್ ಹೆಚ್ಚಿಗಿರುತ್ತ ಅಂತೀರಿ ಸರ್? ಇದಕ್ಕೆ 12 ತಿಂಗಳು ಡಿಮ್ಯಾಂಡ್ ಅದ, ಇದಕ್ಕೆ ಲೈಫ್ ಇರೋರ್ಲಿಂದ. ಇದು ಕಟ್ ಮಾಡಿದ್ಮೇಲೂ ನಿಮಗೆ 15-20 ಡೇಸ್ ಆಗಿ ಆರಾಮಾಗಿ ಫ್ರೆಶ್ ಅನಿಸ್ತದೆ. ಹಿಂಗಾಗಿ ಇದಕ್ಕೆ 12 ಮಹಿನೆ ಗಣಪತಿ ಟೈಮ್ನಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಈ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚಿಗೆ ಡಿಮ್ಯಾಂಡ್ ಇರುತ್ತೆ. ಅಂದ್ರೆ ಈ ಆರ್ಕಿಡ್ ಹೂಗಳು ಯಾವುದೇ ಸಂದರ್ಭಕ್ಕೂ ಉಪಯೋಗ ಮಾಡುವಂತ? ಪೂಜಾ ಸಮಾರಂಭಕ್ಕೂ ಉಪಯೋಗ ಆಗ್ತಾವ ಎಲ್ಲಾ ಸರ್. ಎಲ್ಲ ಟೆಂಪಲ್ ಇವನ್ 5-star ಹೋಟೆಲ್ಸ್ ನಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಸ್ ನಲ್ಲಿ ಡಿಮ್ಯಾಂಡ್ ಸಾಕಷ್ಟು ಅದ. ಬಟ್ ಒಂದ್ ಮಾತ್ ಏನಾಗ್ತದೆ ಸರ್, ಇದು ಏನ್ ಚೈನಾ ಮಾರ್ಕೆಟ್ ಬಂದದ ಆರ್ಟಿಫಿಷಿಯಲ್ ಫ್ಲವರ್ಸ್? ಹಿಂಗಾಗಿ ಸಾಕಷ್ಟು ಫ್ಲವರ್ಸ್ ಗಳಿಗೆ ಹೊಡೆದು ಬಿದ್ದದ ರೇಟ್ ನಲ್ಲಿ. ಇವತ್ತು ಒಂದ್ ಆರ್ಕಿಡ್ ಸ್ಟಿಕ್ಸ್ ನಾವು 15-12-18 ರೂಪೀಸ್ ಮಾರ್ತೀವಿ. ಚೈನಾ ಮಾರ್ಕೆಟ್ ಆಗರ್ಸ ಎಂಟ್ರಿ ಆಗಿದಿಲ್ಲ, ಆರ್ಟಿಫಿಷಿಯಲ್ ಫ್ಲವರ್ಸ್ ಬಂದಿದ್ದಿಲ್ಲ ಅಂದ್ರೆ ನಮ್ದು 40-50 ರೂಪೀಸ್ ಒಂದ್ ಸ್ಟಿಕ್ ಮಾರ್ತಿತ್ತು. ಸಾಕಷ್ಟು ಜನ ಆರ್ಟಿಫಿಷಿಯಲ್ ಫ್ಲವರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ನಮ್ದು ಇಂಡಿಯನ್ ಫ್ಲವರ್ ಕೌನ್ಸಿಲ್ ದವರು, ಮಹಾರಾಷ್ಟ್ರ ಸ್ಟೇಟ್ ಫ್ಲವರ್ ಕೌನ್ಸಿಲ್ ದವರು ಎಲ್ಲರೂ ಕೋರ್ಟಿಗೆ ಹೋಗಿದ್ದಾರೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಬ್ಯಾನ್ ಮಾಡಬೇಕು. ನನಗಷ್ಟೇ ಅಲ್ಲ, ಎಷ್ಟೋ ಎಕರೆ ಹಾರ್ಟಿಕಲ್ಚರ್ ಲ್ಯಾಂಡ್ಸ್ ಪಾಲಿಯೋಸಸ್ ಗಳು ಎಲ್ಲ ಬಂದ್ ಬಿದ್ದಾವ ಸರ್ ಇವು ಆರ್ಟಿಫಿಷಿಯಲ್ ಫ್ಲವರ್ಸ್. ಅದ್ರ ಮೇಲೆ ಬಹಳ ಹೊಡೆತು ಬೀಳುತ್ತೆ. ಈ ನಿಮ್ದು ಏನ್ ವಿಚಾರ ಇದು ಮುಂದ? ಈಗ ಇಂಥ ಒಂದು ಸಂದರ್ಭ ಇದ್ದಾಗ ಈ ಆರ್ಕಿಡ್ ಇನ್ನೊಂದು 5 ವರ್ಷ ನನಗೆ ಅದೇ ನಡೀತದೆ, ಚೇಂಜ್ ಮಾಡೋ ಇಂಟೆನ್ಷನ್. ಇನ್ನ 12-13 ಇಯರ್ಸ್ ಚಲೋವಾಗಿ ಮೇಂಟೈನ್ ಮಾಡಿದ್ರೆ ನನಗೆ ಅದೇ ಕಂಟಿನ್ಯೂ ಇರ್ತದೆ. ಇದನ್ನೇನು ವಿಸ್ತಾರ ಮಾಡ್ಬೇಕಂತ ಅನಿಸ್ತದ? ಹೆಂಗ ಈಗ ಸದ್ಯ ಅಂತೂ ಏನು ಸದ್ಯ ಅಂತೂ ಏನು ಇಷ್ಟೆಲ್ಲ ಮಾಡಿನಿ ಅವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅಡ್ಡಿಲ್ಲ. ಒಂದು ದೃಷ್ಟಿ ನೋಡಿದ್ರೆ ಬಹಳ ಖುಷಿ ಆಗ್ತದೆ. ತಾವು ಮಾಡ್ತಾ ಇರುವಂತಹ ಏನು ಕೃಷಿ ಉದ್ಯಮ ಅದ, ಇದು ಬಹಳ ದೊಡ್ಡ ಒಂದು ಕಾರ್ಖಾನೆಗಳನ್ನೇ ತಾವು ಸ್ಥಾಪನೆ ಮಾಡಿದ್ದೀರಿ, ಬಹಳಷ್ಟು ಚಟುವಟಿಕೆಗಳನ್ನ ತಾವು ಹಾಕೊಂಡಿದ್ದೀರಿ. ಈಗ ಸ್ವಲ್ಪ ನಾನು ಡೈರಿ ಇದ್ರಲ್ಲಿ ಎಕ್ಸ್ಪೆನ್ಷನ್ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ದೀನಿ. ನನ್ನ ಏನ್ ಹಾಲ್ ಇದ್ದಾವ ನಾನು ತುಪ್ಪ ಮಾಡಿ ಮಾರ್ತೀನಿ, ಹಾಲ್ ಮಾರಲ್ಲ. ಡೈರಿ ಹಾಲ್ ಮಾರೋದಿಲ್ಲ, ಮಾರೋದಿಲ್ಲ. ಅದಕ್ಕೆ ಸ್ವಲ್ಪ ಬ್ರ್ಯಾಂಡಿಂಗ್ ಮಾಡಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಹೆಚ್ಚಿಗೆ ಮಾಡಿ ಡೈರಿ ಎಕ್ಸ್ಪೆನ್ಷನ್ ಮಾಡ್ಬೇಕಂತ ನಾನು ವಿಚಾರನಲ್ಲಿ ಇದ್ದೀನಿ. ತುಪ್ಪ ಮತ್ತೇನು ಮಾರಾಟ ಮಾಡ್ತಾ ಇದ್ರಿ? ಈಗ ಸದ್ಯ ತುಪ್ಪನೇ ನೇರವಾಗಿ ತುಪ್ಪನೇ ಮಾರಾಟ ಮಾಡ್ತಾ ಇದ್ರಿ, ಹಾಲ್ ಕೊಡ್ತಾ ಇಲ್ಲ? ಹಾಲ್ ಕೊಡ್ತಾ ಇಲ್ಲ. ಅದಕ್ಕೆ ನಾನು ಆರ್ಗ್ಯಾನಿಕ್ ತುಪ್ಪ ಅಂತ ಹೇಳಿ ದೇಶಿ ಹಾಕೋದು 1800-2000 ರೂಪೀಸ್ ಪರ್ ಕೆಜಿ ಕೊಡ್ತಾ ಇದ್ದೀನಿ. ಈಗ ಇಷ್ಟೆಲ್ಲ ಏನು ತಾವು ಮಾಡಿದ್ದಿರಲ್ಲ, ಬಹಳಷ್ಟು ವಿಸ್ತಾರವಾದಂತಹ ಒಂದು ಚಟುವಟಿಕೆಗಳಿವೆಲ್ಲ. ನೀವು ಶುರು ಮಾಡಿದಾಗ ನಿಮ್ಮ ಸಾಂಪ್ರದಾಯಿಕವಾದಂತಹ ಒಂದು ಜ್ಞಾನ ಅಂತಂದ್ರೆ ತಮ್ಮ ತಂದೆಯವರು ಏನು ಕೃಷಿ ಮಾಡ್ತಾ ಇದ್ರು, ಅದರ ಒಂದು ಅನುಭವ ಬಿಟ್ರೆ ತಾವೇನು ಬಿ ಎ ಕಲ್ತ್ರಿ ಡಿಗ್ರಿ, ಅಲ್ಲಂತೂ ಕೃಷಿ ಶಿಕ್ಷಣ ಇದ್ದಿದ್ದಿಲ್ಲ ನಿಮಗೆ. ಮತ್ತು ಮುಂದೆ ನಿಮ್ಮ ಒಂದು ವಿಷನ್ ಇತ್ತು, ಇದನ್ನೆಲ್ಲ ವಿಸ್ತಾರ ಮಾಡಬೇಕು, ಬೇರೆ ಬೇರೆ ಹೊಸ ಹೊಸ ತಂತ್ರಜ್ಞಾನ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ, ಆ ಸಮಯದೊಳಗೆ ಇವೆಲ್ಲ ಸವಾಲಿನ ಕೆಲಸ ಅನಿಸಿ ಏನಾದರೂ ತಾವು ಟ್ರೈನಿಂಗ್ ತಗೊಳ್ಳೋದಾಗ್ಲಿ ಅಥವಾ ವಿಜ್ಞಾನಿಗಳನ್ನ ಭೇಟಿಯಾಗೋದಾಗ್ಲಿ ಮಾಹಿತಿ ಕಲೆಕ್ಟ್ ಮಾಡೋದಾಗ್ಲಿ ಯಾವ ರೀತಿಯಾಗಿ ಇದನ್ನ ಮಾಡಬೇಕು ಅಂತ ಮುಂದುವರೆದ್ರಿ ನೀವು? ಸರ್ ನನಗೆ ಡಿಪಾರ್ಟ್ಮೆಂಟ್ ಬಹಳ ಹೆಲ್ಪ್ ಮಾಡಿದ್ದಾರೆ ಎಲ್ಲಾ ಡಿಪಾರ್ಟ್ಮೆಂಟ್. ಇವತ್ತು ಅಗ್ರಿಕಲ್ಚರ್ ಅನ್ರಿ, ಹಾರ್ಟಿಕಲ್ಚರ್ ಅನ್ರಿ, ಅನಿಮಲ್ ಅಂಡ್ ಹಸ್ಬೆಂಡ್ರಿ, ಸೆರಿಕಲ್ಚರ್, ಇವೆಲ್ಲ ನನ್ನ ಕಡೆ ಇರೋರ್ಲಿಂದ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಹೇಳಿ ಅವ್ರು ಸ್ವತಃ ನಂತನ ಬಂದು ಇದು ಸ್ಕೀಮ್ ನಲ್ಲಿ ಇದು ಅದ ನೋಡ್ರಿ ಇದು ಮಾಡ್ರಿ. ಇವನ್ ನಮ್ಮ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಹಿಂಗಾಗಿ ತಾನಾಗ ತಾನೇ ಎಲ್ಲ ಮಾಹಿತಿ ಸಿಗ್ತಾವೆ ಸರ್.

ನಿನ್ನ ಮ್ಯಾಲೇಟೆ, ಪುತ್ರನ ಮ್ಯಾಲೆ ಮನ ಬೇಟೆ, ಗಿಳಿಸ ಕೆರೇನು ಚಂದ, ಪುತ್ರನ ಮ್ಯಾಲೆ ಮನ ಬೇಟೆ, ಗಿಳಿಸ ಕೆರೇನು ಚಂದ, ಪುತ್ರನ ಮ್ಯಾಲೆ ಮನ ಬೇಟೆ, ಗಿಳಿಸ ಕೆರೇನು ಚಂದ, ಪುತ್ರನ ಮ್ಯಾಲೆ ಮನ ಬೇಟೆ, ಗಿಳಿಸ ಕೆರೇನು ಚಂದ, ಗಿಳಿಸ ಕೆರೇನು ಚಂದ, ಕಲ್ಲ ಮಾಟ ಮುಂದೆ ಆಡೇ ಬಾಗ ನನ್ನಿಂದ, ಗಿಳಿಸ ಕೆರೇನು ಚಂದ, ಆಡೇ ಬಾಕ ನನ್ನಿಂದ, ಗಿಳಿಸ ಕೆರೇನು ಚಂದ, ಆಡೇ ಬಾಕ ನನ್ನಿಂದ, ಗಿಳಿಸ ಕೆರೇನು ಚಂದ, ಆಡೇ ಬಾಕ ನನ್ನಿಂದ, ಗಿಳಿಸ ಕೆರೇನು ಚಂದ, ಮಠವ ಮಠವ ಮಠದ ಬಾಗಿಲ ವೇಲೆ, ಕಟದಾರದ ಸಿಕ್ಕದ ವೇಲೆ, ಗಿಳಿಸ ಕೆರೇನು ಚಂದ, ಕಟದಾರ ಕದ ವೇಲೆ, ಗಿಳಿಸ ಕೆರೇನು ಚಂದ, ಮಠದಾರಿ ಕಲೆಯಿಂದ, ಗಿಳಿಸ ಕೆರೇನು ಚಂದ, ಮಠದಾರಿ ಕಲೆಯಿಂದ, ಗಿಳಿಸ ಕೆರೇನು ಚಂದ, ಕಟದ ನರೋದ್ರಾಕ್ಷಿ ಕದ ವೇಲೆ, ಶರಣ ಬಸವೇ ಮಠವೈತ್ರಿ ಬಾಳೆ ವನದಾಗ, ಗಿಳಿಸ ಕೆರೇನು ಚಂದ, ಮಠವೈತ್ರಿ ಬಾಳೆ ವನದಾಗ, ಗಿಳಿಸ ಕೆರೇನು ಚಂದ, ಮಠವೈತ್ರಿ ಬಾಳೆ ವನದಾಗ, ಗಿಳಿಸ ಕೆರೇನು ಚಂದ, ಮಠವೈತ್ರಿ ಬಾಳೆ ವನದಾಗ, ಗಿಳಿಸ ಕೆರೇನು ಚಂದ, ಗಿಳಿಸ ಕೆರೇನು ಚಂದ, ಕಲ್ಲ ಮಾಟ ಮುಂದೆ ಆಡೇ ಬಾಕ ನನ್ನಿಂದ, ಗಿಳಿಸ ಕೆರೇನು ಚಂದ, ಆಡೇ ಬಾಕ ನನ್ನಿಂದ, ಗಿಳಿಸ ಕೆರೇನು ಚಂದ, ಆಡೇ ಬಾಕ ನನ್ನಿಂದ, ಗಿಳಿಸ ಕೆರೇನು ಚಂದ, ಆಡೇ ಬಾಕ ನನ್ನಿಂದ, ಗಿಳಿಸ ಕೆರೇನು ಚಂದ, ಆಸ ಬಂಡೆಯ ಮೇಲೆ ಆದ ಓದಾರೇ, ಪಾದ ಮೂಡ ಪರಿ ಪರಿಯೇ, ಗಿಳಿಸ ಕೆರೇನು ಚಂದ, ಪಾದ ಮೂಡ ಪರಿ ಪರಿಯೇ, ಗಿಳಿಸ ಕೆರೇನು ಚಂದ, ಪಾದ ಮೂಡ ಪರಿ ಪರಿಯೇ, ಗಿಳಿಸ ಕೆರೇನು ಚಂದ, ಪಾದ ಮೂಡ ಪರಿ ಪರಿಯೇ, ಗಿಳಿಸ ಕೆರೇನು ಚಂದ, ಪಾದ ಮೂಡ ಪರಿ ಪರಿಯೇ, ಶರಣ ಬಸವೇ ಇಲ್ಲ ಬಗ್ಯಾರ ಜಳಕಾಕ, ಗಿಳಿಸ ಕೆರೇನು ಚಂದ, ಇಲ್ಲ ಬಗ್ಯಾರ ಜಳಕಾಕ, ಗಿಳಿಸ ಕೆರೇನು ಚಂದ, ಚಂದ, ಇಲ್ಲಾರು ಯಾರ ಜಳಕಾಕ, ಗಿಳಿಸ ಕೆರೇನು ಚಂದ. ರೇಣವ ಕೆ ಪೂಜಾರ್ ಮತ್ತು ಸಂಗಡಿಗರಿಂದ ಕೇಳಿ ಇನ್ನೊಂದು ಸಂಪ್ರದಾಯದ ಪದ. ಅಡಿಯಗಲ ಮೇಲಗಲ ಗದ್ದೆಗಲ್ಲ ಪಾದಗಲ್ಲ ನಂದವಳಿ ಎಂಬ ಗಂಧ ಬಾವಾಲಿ ಗಚ್ಚಿನ ಗುಡಿಯಾಕೆ ಅದೇ ಗುಣವ ಉಗ್ರಣಕ್ಕ ತಾಕ ಕೊಳಕೊಂಡ ಗುರಿಗೆ ತಾಕ ಗುಡಿಯಗನಿಲ್ಲೇಳ ಜಂಗ ಮರೊಳಗ ಜಾಣನೆ ಸಯ್ಯಪ್ಪನು ಮಾಟಂಗಿ ನ ಬಾಳೆ ಧರಸುವರು ಸಯ್ಯಪ್ಪನು ಮಾಟಂಗಿ ನ ಬಾಳೆ ಧರಸುವರು ಸಯ್ಯಪ್ಪನು ಮಾಟಂಗಿ ನ ಬಾಳೆ ಧರಸುವರು ಕಾಲಿಗೆ ತಾಕ ಕಾಲಗರೆ ನಡವಿಗೆ ತಾಕ ಪಟ್ಟಿ ಉಡದರ ಬರಳಿಗೆ ತಾಕ ಊರ ಕೊರಳಿಗೆ ತಾಕ ಏಕವಾಳೆ ಬಾಯಿಗೆ ತಾಕ ಕಾರ ಮೀಸಿ ಕಣ್ಣಿಗೆ ತಾಕ ಕಣ್ಣ ಕಂಕಣ ನಸಲಿಗೆ ತಾಕ ಬೆಳ್ಳಿ ಅಂಗಿ ಬಂಗಾರ ಬಾಕು ಅಂಗರೇಸಿಮೆ ಮೂಡಲತ್ತಿಗೆ ಬಂದು ಕೊಳ ಡುಮುಕು ಅಂತರೇಳ ಜಂಗಾಮರೊಳಗ ಜಾಣನೆ ಸಯ್ಯಪ್ಪನು ಮಾಟಂಗಿ ನ ಬಾಳೆ ಧರಸುವರು ಸಯ್ಯಪ್ಪನು ಮಾಟಂಗಿ ನ ಬಾಳೆ ಧರಸುವರು ಸಯ್ಯಪ್ಪನು ಮಾಟಂಗಿ ನ ಬಾಳೆ ಧರಸುವರು ಅಕ್ಕ ಕೇಳ ಪಕ್ಕ ಎರಡ ಗೆಳೆಯ ಸಾಕ್ಯಾನೆ ಸ್ವಾಮಿ ಗೆಳೆಯ ಸಾಕ್ಯಾನೆ ರೇಖೆ ಬರತೋ ರಾಮ ಸ್ವಾಮಿ ಸಾಗಿ ಹೋಗ್ಯಾವೆ ರೇಖೆ